प्रधानमंत्री किसान मान धन योजना से लघु सीमांत किसानों का भविष्य होगा सुरक्षित और 60 वर्ष की आयु से 3000 रुपए मासिक पेंशन होगी सुनिश्चित। 55 रुपए से 200 रुपए की मासिक किस्त देकर प्रवेश कर सकते हैं 18 से 40 वर्ष तक के किसान। इस अंशदायक योजना में सरकार देगी बराबर का योगदान। सभी किसान भाई बहन इस योजना के लाभ के लिए जन सेवा केंद्र में जाएं और अपना निःशुल्क नामांकन कराएं। प्रधानमंत्री किसान मान धन योजना, अन्नदाता के परिश्रम को संबल, पेंशन से सुरक्षित उनका कर। कृषि एवं किसान कल्याण मंत्रालय भारत सरकार द्वारा जनहित में जारी। ಸ್ವಾತಂತ್ರ್ಯೋತ್ಸವದ ಮುನ್ನಾ ದಿನವಾದ ನಿನ್ನೆ ದೇಶದ ಜನತೆಗೆ ಗೌರವಾನ್ವಿತ ರಾಷ್ಟ್ರಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು ನೀಡಿದ ಸಂದೇಶದ ಕನ್ನಡ ಅವತರಣಿಕೆಯ ಮರುಪ್ರಸಾರ. ನನ್ನ ಪ್ರೀತಿಯ ದೇಶಬಾಂಧವರೇ ನಮಸ್ಕಾರ. 76ನೆಯ ಸ್ವಾತಂತ್ರ್ಯ ದಿನದ ಪೂರ್ವ ಸಂಜೆಯಂದು ದೇಶ ವಿದೇಶಗಳಲ್ಲಿನ ಎಲ್ಲಾ ಭಾರತೀಯರಿಗೂ ಹಾರ್ದಿಕ ಅಭಿನಂದನೆಗಳು. ಈ ಶುಭ ಸಂದರ್ಭದಲ್ಲಿ ತಮ್ಮೆಲ್ಲರನ್ನು ಸಂಬೋಧಿಸಿ ಮಾತನಾಡಲು ನನಗೆ ಬಹಳ ಸಂತೋಷವಾಗುತ್ತಿದೆ. ನಮ್ಮ ದೇಶವು ಸ್ವತಂತ್ರ ಭಾರತವಾಗಿ ತನ್ನ 75 ವರ್ಷಗಳನ್ನು ಪೂರೈಸುತ್ತಿದೆ. ಸಾಮಾಜಿಕ ಸೌಹಾರ್ದತೆ, ಏಕತೆ ಮತ್ತು ಮಾನವ ಸಬಲೀಕರಣವನ್ನು ಪ್ರೋತ್ಸಾಹಿಸುವ ಸಲುವಾಗಿ ಆಗಸ್ಟ್ 14ನ್ನು ವಿಭಜನಾ ವಿಭೀಷಕ್ ಸ್ಮೃತಿ ದಿವಸವನ್ನಾಗಿ ಆಚರಿಸಲಾಗುತ್ತಿದೆ. 1947 ಆಗಸ್ಟ್ 15ರಂದು ನಾವು ವಸಾಹತುಶಾಹಿ ಆಡಳಿತದ ಬಂಧನದ ಸಂಕೋಲೆಯನ್ನು ಕಿತ್ತೊಗೆದು ನಮ್ಮ ಭವಿಷ್ಯದ ನವನಿರ್ಮಾಣಕ್ಕಾಗಿ ಪಣತೊಟ್ಟೆವು. ಆ ಶುಭ ದಿನದ ಸಂಭ್ರಮಾಚರಣೆಯ ಘಳಿಗೆಯಲ್ಲಿ ಸ್ವತಂತ್ರ ಭಾರತಕ್ಕಾಗಿ ಹೋರಾಡಿ ತ್ಯಾಗ ಬಲಿದಾನ ಮಾಡಿದ ಎಲ್ಲ ಸ್ವತಂತ್ರ ಯೋಧರಿಗೂ ತಲೆಬಾಗಿ ನಮಿಸೋಣ. ಅವರ ಸರ್ವಸ್ವ ಬಲಿದಾನದ ಕಾರಣ ನಾವು ಸ್ವತಂತ್ರ ಭಾರತದಲ್ಲಿ ಉಸಿರಾಡುವಂತಾಯಿತು. ಭಾರತದ ಸ್ವಾತಂತ್ರ್ಯ ದಿನಾಚರಣೆಯು ಕೇವಲ ನಮಗಷ್ಟೇ ಅಲ್ಲ, ವಿಶ್ವದಾದ್ಯಂತ ಪ್ರಜಾಪ್ರಭುತ್ವವನ್ನು ಸಮರ್ಥಿಸುವ ಪ್ರತಿಯೊಬ್ಬರಿಗೂ ಸಂಭ್ರಮದ ವಿಷಯವಾಗಿದೆ. ಭಾರತವು ಸ್ವತಂತ್ರವಾದಾಗ ಅನೇಕ ಅಂತಾರಾಷ್ಟ್ರೀಯ ನೇತಾರರು, ರಾಜನೀತಿ ಪ್ರವೀಣರು ನಮ್ಮ ಪ್ರಜಾಪ್ರಭುತ್ವದ ಪ್ರಣಾಳಿಕೆಯ ಯಶಸ್ಸಿನ ಬಗ್ಗೆ ಸಂದೇಹಗೊಂಡಿದ್ದರು. ಈ ಸಂದೇಹಕ್ಕೆ ಕಾರಣಗಳೂ ಇದ್ದವು. ಆ ದಿನಮಾನದಲ್ಲಿ ಪ್ರಜಾಪ್ರಭುತ್ವವು ಕೇವಲ ಆರ್ಥಿಕವಾಗಿ ಮುನ್ನಡೆ ಸಾಧಿಸಿದ ರಾಷ್ಟ್ರಗಳಿಗೆ ಮಾತ್ರ ಸೀಮಿತವಾಗಿತ್ತು. ವಿದೇಶಿ ಶಾಸನದಡಿಯಲ್ಲಿ ವರ್ಷಾನುಗಟ್ಟಲೆ ಶೋಷಣೆಗೊಳಗಾದ ಭಾರತವು ಬಡತನ ಮತ್ತು ಅನಕ್ಷರತೆಯ ಕತ್ತಲೆಯಲ್ಲಿತ್ತು. ಆದರೆ ನಾವು ಭಾರತೀಯರು ಈ ಎಲ್ಲ ಸಂದೇಹಗಳು ಅನುಚಿತವಾಗಿದ್ದವು ಎಂಬುದನ್ನು ಸಾಬೀತುಪಡಿಸಿದೆವು. ಪ್ರಜಾಪ್ರಭುತ್ವವು ಈ ನೆಲದ ಮಣ್ಣಿನಲ್ಲಿ ಬೇರೂರಿದ್ದಷ್ಟೇ ಅಲ್ಲ, ಹೆಮ್ಮರವಾಗಿ ಬೆಳೆಯಿತು. ಬಹುತೇಕ ಪ್ರಜಾಪ್ರಭುತ್ವ ರಾಷ್ಟ್ರಗಳಲ್ಲಿ ಮತದಾನದ ಹಕ್ಕನ್ನು ಪಡೆಯಲು ಮಹಿಳೆಯರು ದೀರ್ಘಕಾಲ ಹೋರಾಡಬೇಕಾಯಿತು. ಆದರೆ ನವಭಾರತದ ನಿರ್ಮಾತೃಗಳು ಗಣತಂತ್ರದ ಆರಂಭಿಕ ದಿನಗಳಲ್ಲೇ ಸಾರ್ವಭೌಮತ್ವ ವಯಸ್ಕ ಮತದಾನ ಪದ್ಧತಿಯನ್ನು ಅಳವಡಿಸಿದ್ದರು. ಈ ಮೂಲಕ ರಾಷ್ಟ್ರ ನಿರ್ಮಾಣದ ಸಾಮೂಹಿಕ ಪ್ರಕ್ರಿಯೆಯಲ್ಲಿ ದೇಶದ ಪ್ರತಿಯೊಬ್ಬ ವಯಸ್ಕ ನಾಗರಿಕನಿಗೂ ಸಕ್ರಿಯವಾಗಿ ಭಾಗವಹಿಸಲು ಅವಕಾಶ ದೊರಕಿಸಿಕೊಟ್ಟರು. ಪ್ರಜಾಪ್ರಭುತ್ವದ ನಿಜ ಸಾಮರ್ಥ್ಯವನ್ನು ವಿಶ್ವಕ್ಕೆ ಪರಿಚಯಿಸಿದ ಕೀರ್ತಿ ಭಾರತದ್ದಾಗಿದೆ. ಭಾರತದ ಈ ಯಶಸ್ಸು ಕೇವಲ ಸಾಂದರ್ಭಿಕವಾದುದೆಂದು ನಾನು ನಂಬಲಾರೆ. ನಾಗರಿಕತೆಯ ಆರಂಭದ ದಿನಗಳಲ್ಲೇ ಈ ನೆಲದ ಸಂತರು ಮತ್ತು ಮಹಾತ್ಮರು ಸಮಾನತೆ, ಏಕತೆ ಮತ್ತು ಮಾನವತೆಯ ಧ್ಯೇಯವನ್ನು ಬಿತ್ತಿದ್ದರು. ಅಧಿಕಾರ ವಿಕೇಂದ್ರೀಕರಣ ಮತ್ತು ಜನಾಧಿಕಾರದ ಪ್ರತಿಪಾದಕರಾದ ಮಹಾತ್ಮ ಗಾಂಧೀಜಿಯಂತಹ ಮಹಾನ್ ನಾಯಕರು ಸ್ವಾತಂತ್ರ್ಯ ಸಂಗ್ರಾಮದ ಮೂಲಕ ಆ ಪ್ರಾಚೀನ ಜೀವನ ಮೌಲ್ಯಗಳನ್ನು ಆಧುನಿಕ ಯುಗದಲ್ಲಿ ಪುನರ್ಸ್ಥಾಪಿಸಿದರು. ಇದೇ ಕಾರಣದಿಂದ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಭಾರತೀಯ ತತ್ವಗಳ ಛಾಪೊತ್ತಿದೆ. ಕಳೆದ 75 ವಾರಗಳಿಂದಲೂ ದೇಶದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದ ಮಹಾನ್ ಆದರ್ಶಗಳನ್ನು ಸ್ಮರಿಸಲಾಗುತ್ತಿದೆ. ಗಾಂಧೀಜಿಯವರ ನಾಯಕತ್ವದಲ್ಲಿ ನಡೆದ ದಂಡಿಯಾತ್ರೆಯು ವಿಶ್ವದ ಭೂಪಟದಲ್ಲಿ ನಮ್ಮ ಹೋರಾಟವು ಚಿರಸ್ಥಾಯಿಯಾಗುವಂತೆ ಮಾಡಿತ್ತು. ಆ ಆಂದೋಲನವನ್ನು ಗೌರವಿಸುತ್ತಾ ಮಾರ್ಚ್ 2021ರಂದು ದಂಡಿಯಾತ್ರೆಯನ್ನು ಪುನರ್ ನಿರ್ಮಿಸುವುದರೊಂದಿಗೆ ಆಜಾದಿ ಕಾ ಅಮೃತ ಮಹೋತ್ಸವಕ್ಕೆ ಚಾಲನೆ ನೀಡಲಾಯಿತು. ಈ ಮಹೋತ್ಸವವು ಭಾರತೀಯ ಜನತೆಗೆ ಸಮರ್ಪಿತವಾಗಿದೆ. ಜನತೆಯ ದೃಢ ನಿಶ್ಚಯವನ್ನಾಧರಿಸಿ ಆತ್ಮನಿರ್ಭರ ಭಾರತವನ್ನು ನಿರ್ಮಿಸುವ ಧ್ಯೇಯವು ಈ ಮಹೋತ್ಸವದ ಒಂದು ಅಂಗವಾಗಿದೆ. ದೇಶದಾದ್ಯಂತ ಆಯೋಜಿಸಿರುವ ಈ ಮಹೋತ್ಸವದ ಕಾರ್ಯಕ್ರಮಗಳಲ್ಲಿ ಎಲ್ಲಾ ವಯೋಮಾನದ ಪ್ರಜೆಗಳು ಉತ್ಸಾಹದಿಂದ ಪಾಲ್ಗೊಳ್ಳುತ್ತಿದ್ದಾರೆ. ಈ ಭವ್ಯ ಮಹೋತ್ಸವವು ಈಗ ಹರ್ ಘರ್ ತಿರಂಗ ಅಭಿಯಾನದೊಂದಿಗೆ ಮುನ್ನಡೆಯುತ್ತಿದೆ. ದೇಶದ ಮೂಲೆ ಮೂಲೆಗಳಲ್ಲೂ ನಮ್ಮ ರಾಷ್ಟ್ರಧ್ವಜ ಹೆಮ್ಮೆಯಿಂದ ಹಾರಾಡುತ್ತಿದೆ. ಸ್ವಾತಂತ್ರ್ಯ ಸಂಗ್ರಾಮದ ವಿಜಯವನ್ನು ದೇಶದ ಪ್ರತಿ ಪ್ರಜೆಯೂ ಆಚರಿಸಿ ಸಂಭ್ರಮಿಸುತ್ತಿರುವ ಈ ಪರಿಯ ಹುಮ್ಮಸ್ಸನ್ನು ಕಂಡು ಹುತಾತ್ಮ ಸ್ವಾತಂತ್ರ್ಯ ಯೋಧರು ಪುಳಕಿತರಾಗುತ್ತಿರಬಹುದು. ಆ ಮಹಾನ್ ಸ್ವಾತಂತ್ರ್ಯ ಸಂಗ್ರಾಮವು ಈ ಸುವಿಶಾಲ ಭರತಭೂಮಿಯಲ್ಲಿ ವೀರಾವೇಶದಿಂದ ಆರಂಭವಾಯಿತು. ಅನೇಕ ಅನೇಕ ಸ್ವಾತಂತ್ರ್ಯ ಸೇನಾನಿಗಳು ತಮ್ಮ ಶೌರ್ಯ ಮೆರೆದು ಸದ್ದಿಲ್ಲದೆ ರಾಷ್ಟ್ರ ಜಾಗೃತಿಯ ಜ್ಯೋತಿಯನ್ನು ತಮ್ಮ ಮುಂದಿನ ಪೀಳಿಗೆಗೆ ದಾಟಿಸಿ ಧನ್ಯರಾದರು. ಈ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕೃಷಿಕರು, ಆದಿವಾಸಿ ಸಮುದಾಯದ ಯೋಧರು ಮುಂತಾದ ಹಲವಾರು ವೀರಯೋಧರ ಕೊಡುಗೆ ಬಲಿದಾನಗಳು ದೀರ್ಘಕಾಲದಿಂದ ಜನರ ಮನಸ್ಸಿನಿಂದ ದೂರವೇ ಉಳಿದಿದ್ದವು. ಕಳೆದ ವರ್ಷದಿಂದ ನವೆಂಬರ್ 15ರಂದು ಇವರನ್ನೆಲ್ಲ ಗೌರವದಿಂದ ಸ್ಮರಿಸುವ ಜನಜಾತಿಯ ಗೌರವ ದಿವಸ್ ಅನ್ನು ಆಚರಿಸುವ ಈ ಬಗೆಗಿನ ಸರ್ಕಾರದ ನಿರ್ಣಯ ಸ್ವಾಗತಾರ್ಹವಾಗಿದೆ. ಈ ಯೋಧರು ಕೇವಲ ಆಯಾ ಸ್ಥಾನ ಕ್ಷೇತ್ರಕ್ಕಷ್ಟೇ ಅಲ್ಲದೆ ಸಮಸ್ತ ದೇಶಕ್ಕೆ ಪ್ರೇರಣೆಯ ಸ್ತೋತ್ರವಾಗಿದ್ದಾರೆ. ಪ್ರೀತಿಯ ದೇಶಬಾಂಧವರೇ, ಒಂದು ದೇಶಕ್ಕೆ, ಅದರಲ್ಲಿಯೂ ಭಾರತದಂತಹ ಪ್ರಾಚೀನ ದೇಶಕ್ಕೆ 75 ವಸಂತಗಳನ್ನು ಪೂರೈಸುವುದೆಂದರೆ ಅದು ಕಣ್ಣು ಮುಚ್ಚಿ ತೆರೆಯುವುದರಷ್ಟೇ ಸರಾಗ ಎನಿಸುತ್ತದೆ. ಆದರೆ ವ್ಯಕ್ತಿಗತವಾಗಿ ನೋಡಿದರೆ ಈ 75 ವರ್ಷಗಳ ಕಾಲದ ಅವಧಿ ಒಂದು ಜೀವನಯಾತ್ರೆಗೆ ಸಮಾನ. ನಮ್ಮ ಹಿರಿಯ ನಾಗರಿಕರು ತಮ್ಮ ಜೀವಮಾನದಲ್ಲಿ ಅದ್ಭುತ ಪರಿವರ್ತನೆಗಳನ್ನು ಕಂಡಿದ್ದಾರೆ. ಸ್ವಾತಂತ್ರ್ಯ ನಂತರದ ದಿನಗಳ ನಂತರದ ಪೀಳಿಗೆ ಕಷ್ಟಗಳನ್ನು ಹೇಗೆ ಅನುಭವಿಸಿ ದೊಡ್ಡ ದೊಡ್ಡ ಸವಾಲುಗಳನ್ನು ಎದುರಿಸಿ ತಮ್ಮ ಭವಿಷ್ಯವನ್ನು ರೂಪಿಸಿಕೊಂಡರು ಎನ್ನುವುದಕ್ಕೆ ಸಾಕ್ಷಿಯಾಗಿದ್ದಾರೆ. ಈ ಮೂಲಕ ನಾವು ಕಲಿತಿರುವುದೆಲ್ಲವೂ ರಾಷ್ಟ್ರಯಾತ್ರೆಯ ಮುಂದಿನ 25 ವರ್ಷಗಳ ಅವಧಿಯಲ್ಲಿ, ಅಂದರೆ 2047ರ ಹೊತ್ತಿಗೆ ಭಾರತವು ಅಮೃತಕಾಲ ಸ್ವಾತಂತ್ರ್ಯೋತ್ಸವದ ಶತಾಬ್ದಿಯ ಒಂದು ಐತಿಹಾಸಿಕ ಘಟ್ಟದತ್ತ ಮುನ್ನಡೆಯುತ್ತಿರುವ ಈ ಸಂದರ್ಭದಲ್ಲಿ ಬಹಳ ಮಹತ್ವ ಪಡೆದಿದೆ. 2047ರ ವೇಳೆಗೆ ದೇಶದ ಸ್ವಾತಂತ್ರ್ಯ ಸೇನಾನಿಗಳು ಅಂದು ಕಂಡ ಕನಸನ್ನು ಪೂರ್ಣ ಸಾಕಾರಗೊಳಿಸುವುದೇ ನಮ್ಮ ಸಂಕಲ್ಪ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ನಮ್ಮ ಸಂವಿಧಾನವನ್ನು ರೂಪಿಸಿದ ಎಲ್ಲ ಮೇಧಾವಿಗಳ ಆಶೋತ್ತರಗಳನ್ನೂ ಸಹ ಸಾಕಾರಗೊಳಿಸುತ್ತೇವೆ. ತನ್ನ ಸಾಮರ್ಥ್ಯವನ್ನು ನಿಜ ಅರ್ಥದಲ್ಲಿ ಸಾಕಾರಗೊಳಿಸಿಕೊಳ್ಳುವ ಭಾರತದ ಆತ್ಮನಿರ್ಭರ ಭಾರತದ ನಿರ್ಮಾಣದ ಪಥದಲ್ಲಿ ನಾವೀಗಾಗಲೇ ನಡೆಯುತ್ತಿದ್ದೇವೆ. COVID-19 ಪ್ರಕೋಪದ ನಂತರ ನವಭಾರತ ಉದಯಿಸುತ್ತಿರುವುದನ್ನು ಜಗತ್ತು ನೋಡುತ್ತಿದೆ. ಈ ಮಹಾಮಾರಿಯನ್ನು ನಾವೆಲ್ಲರೂ ಎದುರಿಸಿದ ಬಗ್ಗೆ ಎಲ್ಲೆಡೆ ಪ್ರಶಂಸೆ ಕೇಳಿಬಂದಿದೆ. ದೇಶದಲ್ಲಿ ತಯಾರಿಸಲ್ಪಟ್ಟ ಲಸಿಕೆಯೊಂದಿಗೆ ಮಾನವ ಇತಿಹಾಸದಲ್ಲೇ ಮೊದಲ ಬಾರಿಗೆ ಅತಿದೊಡ್ಡ ಲಸಿಕಾ ಅಭಿಯಾನವನ್ನು ನಾವು ಆರಂಭಿಸಿದೆವು. ಕಳೆದ ತಿಂಗಳು 200 ಕೋಟಿ ಲಸಿಕೆ ನೀಡುವ ಗುರಿಯನ್ನು ದಾಟಿರುವೆವು. ಕೋವಿಡ್ ಮಹಾಮಾರಿಯನ್ನು ಎದುರಿಸುವಲ್ಲಿನ ನಮ್ಮ ಕ್ಷಮತೆಯು ವಿಶ್ವದ ಹಲವು ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಿಗಿಂತಲೂ ಹೆಚ್ಚಿನದ್ದಾಗಿದೆ. ಈ ಮಹತ್ತರ ಸಾಧನೆಗಾಗಿ ನಮ್ಮ ವಿಜ್ಞಾನಿಗಳು, ವೈದ್ಯರು, ಶುಶ್ರೂಷಕರು, ಅರೆ ವೈದ್ಯಕೀಯ ಸಿಬ್ಬಂದಿ ಮತ್ತು ಲಸಿಕಾಕರಣದ ಅಭಿಯಾನದಲ್ಲಿ ಸಕ್ರಿಯ ಪಾತ್ರ ವಹಿಸಿದ ಸಮಸ್ತ ಕಾರ್ಯಕರ್ತರಿಗೂ ಕೃತಜ್ಞತೆ ಸಲ್ಲಿಸುತ್ತಿದ್ದೇನೆ. ಈ ಆಪತ್ತಿನ ಸಮಯದಲ್ಲಿ ಕೋವಿಡ್ ವಾರಿಯರ್ಗಳ ಕೊಡುಗೆಯನ್ನು ವಿಶೇಷವಾಗಿ ಸ್ಮರಿಸುತ್ತಾ ಪ್ರಶಂಸಿಸುತ್ತೇನೆ. ಕೊರೋನಾ ಮಹಾಮಾರಿಯು ವಿಶ್ವದೆಲ್ಲೆಡೆ ಮಾನವ ಜೀವನ ಮತ್ತು ಅರ್ಥವ್ಯವಸ್ಥೆಯನ್ನು ತಲೆಕೆಳಗಾಗಿಸಿದೆ. ಜಗತ್ತು ಅರ್ಥವ್ಯವಸ್ಥೆಯ ಮೇಲಾದ ಈ ಭೀಕರ ಗಂಭೀರ ಪರಿಣಾಮದೊಂದಿಗೆ ಸೆಣಸುತ್ತಿರುವಾಗ ಭಾರತವು ತನ್ನನ್ನು ತಾನು ಬಹುಬೇಗ ಸಂಭಾಳಿಸಿಕೊಂಡು ಈಗ ಮತ್ತೆ ತೀವ್ರಗತಿಯಲ್ಲಿ ಮುನ್ನಡೆಯಲಾರಂಭಿಸಿದೆ. ಇಂದು ವಿಶ್ವದಲ್ಲಿ ಅತ್ಯಂತ ತೀವ್ರಗತಿಯಲ್ಲಿ ಅಭಿವೃದ್ಧಿ ಹೊಂದುತ್ತಿರುವ ಅರ್ಥವ್ಯವಸ್ಥೆಗಳಲ್ಲಿ ಭಾರತವೂ ಒಂದಾಗಿದೆ. ನಮ್ಮ ದೇಶದಲ್ಲಿನ ಸ್ಟಾರ್ಟ್ಅಪ್ಗಳ ಯಶಸ್ಸು, ಅದರಲ್ಲಿಯೂ ವಿಶೇಷವಾಗಿ ಹೆಚ್ಚುತ್ತಿರುವ ಯೂನಿಕಾರ್ನ್ಗಳ ಸಂಖ್ಯೆ, ಅಂದರೆ $1 ಬಿಲಿಯನ್ ತಲುಪಿರುವ ಖಾಸಗಿ ಸ್ಟಾರ್ಟ್ಅಪ್ಗಳ ಸಂಖ್ಯೆ ನಮ್ಮ ಔದ್ಯೋಗಿಕ ಪ್ರಗತಿಗೆ ಉದಾಹರಣೆಯಾಗಿದೆ. ವಿಶ್ವದೆಲ್ಲೆಡೆ ಕಾಣುತ್ತಿರುವ ಕುಸಿದ ಅರ್ಥವ್ಯವಸ್ಥೆಗೆ ವ್ಯತಿರಿಕ್ತವಾಗಿ ಭಾರತವು ತೀವ್ರಗತಿಯಲ್ಲಿ ಮುನ್ನಡೆಯುತ್ತಿದ್ದರೆ ಅದರ ಶ್ರೇಯವು ಸರ್ಕಾರ ಮತ್ತು ನೀತಿ ನಿರೂಪಕರಿಗೆ ಸಲ್ಲುತ್ತದೆ. ಕಳೆದ ಕೆಲವು ಸಂವತ್ಸರಗಳಲ್ಲಿ ಭೌತಿಕ ಮತ್ತು ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಕ್ಷೇತ್ರದಲ್ಲಿ ಅಭೂತಪೂರ್ವ ಪ್ರಗತಿಯಾಗಿದೆ. ಪ್ರಧಾನಮಂತ್ರಿ ಗತಿಶಕ್ತಿ ಯೋಜನೆಯು ಭೂ, ಜಲ, ವಾಯು ಇತ್ಯಾದಿ ಆಧಾರಿತ ಎಲ್ಲಾ ಮಾಧ್ಯಮಗಳನ್ನು ಒಂದರೊಡನೊಂದು ಬೆಸೆದು ದೇಶದಾದ್ಯಂತ ಅಡೆತಡೆಯಿಲ್ಲದ ಸಂಪರ್ಕವನ್ನು ಸುಗಮಗೊಳಿಸಿದೆ. ಪ್ರಗತಿಯ ಹಾದಿಯಲ್ಲಿ ದೇಶವು ಗಳಿಸುತ್ತಿರುವ ಈ ಯಶಸ್ಸಿನ ಶ್ರೇಯವು ಕಠಿಣ ಪರಿಶ್ರಮಿಗಳಾದ ನಮ್ಮ ರೈತರು ಮತ್ತು ಕಾರ್ಮಿಕ ಸೋದರ ಸೋದರಿಯರಿಗೆ ಹಾಗೂ ತಮ್ಮ ಉದ್ದಿಮೆಯ ಮೂಲಕ ಸಮೃದ್ಧಿಯನ್ನುಂಟು ಮಾಡುತ್ತಿರುವ ಉದ್ದಿಮೆದಾರರಿಗೂ ಸಲ್ಲುತ್ತದೆ. ಎಲ್ಲಕ್ಕೂ ಮಿಗಿಲಾಗಿ ಸಂತಸದ ವಿಷಯವೇನೆಂದರೆ ದೇಶದ ಆರ್ಥಿಕ ಪ್ರಗತಿ ಮತ್ತಷ್ಟು ಸಮನ್ವಯಗೊಳ್ಳುತ್ತಿದೆ ಹಾಗೂ ಪ್ರಾದೇಶಿಕ ಅಸಮಾನತೆಗಳು ಕಡಿಮೆಯಾಗುತ್ತಿವೆ. ಆದರೆ ಇದು ಕೇವಲ ಆರಂಭ. ಆರ್ಥಿಕ ಸುಧಾರಣೆ, ದೂರಗಾಮಿ ಪರಿಣಾಮವುಳ್ಳ ನೀತಿ ಉಪಕ್ರಮಗಳನ್ನು ರೂಪಿಸುವ ಮೂಲಕ ಈ ಪರಿವರ್ತನೆಗಳನ್ನು ತರುವ ನೆಲೆಗಟ್ಟನ್ನು ಬಹಳ ಹಿಂದಿನಿಂದಲೇ ರೂಪಿಸಲಾಗುತ್ತಿತ್ತು. ಡಿಜಿಟಲ್ ಇಂಡಿಯಾ ಅಭಿಯಾನದ ಮೂಲಕ ಜ್ಞಾನಾಧಾರಿತ ಅರ್ಥವ್ಯವಸ್ಥೆಗೆ ಅಡಿಗಲ್ಲು ಸ್ಥಾಪಿಸಿದ್ದು ಇದಕ್ಕೆ ಉದಾಹರಣೆಯಾಗಿದೆ. ರಾಷ್ಟ್ರೀಯ ಶಿಕ್ಷಣ ನೀತಿಯು ದೇಶದ ಭಾವಿ ಪೀಳಿಗೆಯನ್ನು ನಮ್ಮ ಪರಂಪರೆಯೊಂದಿಗೆ ಬೆಸೆಯುತ್ತಲೇ ಔದ್ಯೋಗಿಕ ಕ್ರಾಂತಿಯ ಮುಂದಿನ ಹಂತಕ್ಕೊಯ್ಯುವ ಉದ್ದೇಶವನ್ನು ಹೊಂದಿದೆ. ಆರ್ಥಿಕ ಪ್ರಗತಿಯಿಂದಾಗಿ ದೇಶದ ಜನರ ಜೀವನ ಮತ್ತಷ್ಟು ಸುಗಮವಾಗುತ್ತಿದೆ. ಅರ್ಥವ್ಯವಸ್ಥೆಯ ಸುಧಾರಣೆಯ ಜೊತೆ ಜೊತೆಗೆ ಜನರ ಕಲ್ಯಾಣಕ್ಕಾಗಿ ವಿವಿಧ ಉಪಕ್ರಮಗಳನ್ನು ಅನುಷ್ಠಾನಕ್ಕೆ ತರಲಾಗುತ್ತಿದೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಫಲಶೃತಿಯಾಗಿ ತನ್ನದೇ ಆದ ಮನೆಯನ್ನು ಹೊಂದುವುದು ಇಂದು ಬಡವರ ಪಾಲಿಗೆ ಕನಸಾಗಿ ಉಳಿದಿಲ್ಲ, ಬದಲಾಗಿ ಸಾಕಾರಗೊಂಡಿದೆ. ಇದೇ ರೀತಿ ಜಲ್ ಜೀವನ್ ಮಿಷನ್ ಮೂಲಕ ಹರ್ ಘರ್ ಜಲ್ ಯೋಜನೆಯನ್ನು ಕಾರ್ಯರೂಪಕ್ಕೆ ತರುವತ್ತ ಪ್ರಯತ್ನಗಳು ನಡೆದಿವೆ. ಇಂತಹ ಎಲ್ಲಾ ಪ್ರಯತ್ನಗಳ ಉದ್ದೇಶ ಎಲ್ಲರಿಗೂ, ವಿಶೇಷವಾಗಿ ಬಡಜನರಿಗೆ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಿಕೊಡುವುದೇ ಆಗಿದೆ. ಶೋಷಣೆಗೊಳಗಾದವರತ್ತ, ಅವಕಾಶ ವಂಚಿತರತ್ತ, ಬಡತನದ ಅಂಚಿನಲ್ಲಿರುವವರತ್ತ ಸಂವೇದನಾಶೀಲತೆ, ಸಹಾನುಭೂತಿಯ ಮೌಲ್ಯಗಳನ್ನು ಬೆಳೆಸಿಕೊಂಡು ಅವರ ಅಭಿವೃದ್ಧಿಗಾಗಿ ಶ್ರಮಿಸುವುದಕ್ಕೆ ಪ್ರಾಮುಖ್ಯತೆ ನೀಡಲಾಗುತ್ತಿದೆ. ನಮ್ಮ ಸಂವಿಧಾನದಲ್ಲಿ ರಾಷ್ಟ್ರೀಯ ಮೌಲ್ಯಗಳನ್ನು ನಾಗರಿಕರ ಮೂಲಭೂತ ಕರ್ತವ್ಯಗಳ ರೂಪದಲ್ಲಿ ಅಡಕಗೊಳಿಸಲಾಗಿದೆ. ದೇಶದ ಪ್ರತಿಯೊಬ್ಬ ಪ್ರಜೆಯು ತನ್ನ ಮೂಲಭೂತ ಕರ್ತವ್ಯಗಳ ಬಗ್ಗೆ ತಿಳಿದು ಅವುಗಳನ್ನು ನಿರ್ವಹಿಸಬೇಕು. ಆ ಮೂಲಕ ನಮ್ಮ ರಾಷ್ಟ್ರವು ಇನ್ನಷ್ಟು ಎತ್ತರಕ್ಕೇರಲು ತನ್ನ ಜವಾಬ್ದಾರಿ ನಿರ್ವಹಿಸಬೇಕೆಂದು ನಾನು ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ. ಪ್ರಿಯ ದೇಶಬಾಂಧವರೇ, ಆರೋಗ್ಯ, ಶಿಕ್ಷಣ, ಆರ್ಥಿಕ ವ್ಯವಸ್ಥೆ ಮತ್ತು ಇವುಗಳಿಗೆ ಸಂಬಂಧಿಸಿದ ಇತರ ಕ್ಷೇತ್ರಗಳಲ್ಲಿ ಧನಾತ್ಮಕ ಬದಲಾವಣೆಗಳನ್ನು ನಾವು ಕಾಣುತ್ತಿದ್ದೇವೆಂದರೆ ಅದಕ್ಕೆ ಮೂಲ ಕಾರಣ ಉತ್ತಮ ಆಡಳಿತಕ್ಕಾಗಿ ನೀಡುತ್ತಿರುವ ವಿಶೇಷ ಆದ್ಯತೆಯಾಗಿದೆ. ರಾಷ್ಟ್ರ ಸರ್ವೋಪರಿ ಅರ್ಥಾತ್ ರಾಷ್ಟ್ರವೇ ಮೊದಲು ಎನ್ನುವ ಮನೋಭಾವನೆಯಿಂದ ಕರ್ತವ್ಯ ನಿರ್ವಹಿಸಿದರೆ ಅದರ ಪರಿಣಾಮವು ದೇಶಹಿತಕ್ಕೆ ಸಂಬಂಧಿಸಿದ ಪ್ರತಿಯೊಂದು ನಿರ್ಣಯಗಳು ಮತ್ತು ಕಾರ್ಯಕ್ಷೇತ್ರಗಳಲ್ಲಿ ಕಾಣಲೇಬೇಕು. ಈ ಪರಿವರ್ತನೆಯ ಪರಿಣಾಮವು ವಿಶ್ವ ಸಮುದಾಯದಲ್ಲಿನ ಭಾರತದ ಪ್ರತಿಷ್ಠೆ ಹೆಚ್ಚುತ್ತಿರುವುದರಲ್ಲಿಯೂ ಎದ್ದು ಕಾಣುತ್ತಿದೆ. ಭಾರತದ ಈ ನವ ಆತ್ಮವಿಶ್ವಾಸದ ಮೂಲ ಸ್ರೋತವೆಂದರೆ ಯುವಕರು, ಕೃಷಿಕರು ಮತ್ತು ಎಲ್ಲಕ್ಕಿಂತ ಮಿಗಿಲಾಗಿ ದೇಶದ ಮಹಿಳೆಯರು. ಇಂದು ದೇಶದಲ್ಲಿ ಸ್ತ್ರೀ ಪುರುಷ ಎಂಬ ಭೇದಭಾವ ಕಡಿಮೆಯಾಗುತ್ತಿದೆ. ಮಹಿಳೆಯರು ಅನೇಕ ರೂಢಿಗತ ಅಡೆತಡೆಗಳು, ಬಂಧನಗಳನ್ನು ಮೀರಿ ಹೊರಬಂದು ಮುನ್ನಡೆಯುತ್ತಿದ್ದಾರೆ. ಸಾಮಾಜಿಕ ಮತ್ತು ರಾಜಕೀಯ ಕ್ಷೇತ್ರಗಳಲ್ಲಿ ಮಹಿಳೆಯರ ಸಹಭಾಗಿತ್ವ ಹೆಚ್ಚುತ್ತಿರುವುದು ಗಮನಾರ್ಹ ಅಂಶವಾಗಿದೆ. ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಇಂದು 14 ಲಕ್ಷಕ್ಕೂ ಹೆಚ್ಚಿನ ಸಂಖ್ಯೆಯ ಮಹಿಳೆಯರು ಸಕ್ರಿಯರಾಗಿದ್ದಾರೆ. ನಮ್ಮ ಹೆಣ್ಣು ಮಕ್ಕಳೇ ನಮ್ಮ ದೇಶದ ದೊಡ್ಡ ಭರವಸೆಯಾಗಿದ್ದಾರೆ. ಸೂಕ್ತ ಅವಕಾಶಗಳು ದೊರೆತರೆ ಅವರು ಭವ್ಯ ಸಫಲತೆಯನ್ನು ಗಳಿಸುತ್ತಾರೆ. ಅನೇಕ ಹೆಣ್ಣು ಮಕ್ಕಳು ಇತ್ತೀಚೆಗೆ ನಡೆದ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಪದಕಗಳನ್ನು ಗಳಿಸಿ ದೇಶದ ಗೌರವವನ್ನು ಎತ್ತಿಹಿಡಿದಿದ್ದಾರೆ. ನಮ್ಮ ಕ್ರೀಡಾಪಟುಗಳು ಇತರ ಅಂತಾರಾಷ್ಟ್ರೀಯ ಕ್ರೀಡೆಗಳಲ್ಲಿಯೂ ಸಹ ದೇಶಕ್ಕೆ ಹೆಮ್ಮೆ ತರುತ್ತಿದ್ದಾರೆ. ಇವರಲ್ಲಿ ಬಹುತೇಕ ಸಾಧಕರು ಸಾಮಾಜಿಕವಾಗಿ ಅವಕಾಶ ವಂಚಿತ ವರ್ಗದಿಂದ ಬಂದವರಾಗಿದ್ದಾರೆ. ನಮ್ಮ ಹೆಣ್ಣು ಮಕ್ಕಳು ಫೈಟರ್ ಪೈಲಟ್ನಿಂದ ಅಂತರಿಕ್ಷ ವಿಜ್ಞಾನಿಯಾಗುವವರೆಗೂ ಎಲ್ಲಾ ಕ್ಷೇತ್ರಗಳಲ್ಲಿ ಸಾಧನೆಯ ಶಿಖರವನ್ನು ಮುಟ್ಟುತ್ತಿದ್ದಾರೆ. ಪ್ರಿಯ ದೇಶಬಾಂಧವರೇ, ಸ್ವಾತಂತ್ರ್ಯ ದಿನಾಚರಣೆಯ ಮೂಲಕ ನಾವು ಭಾರತೀಯತೆಯ ಉತ್ಸವವನ್ನೂ ಆಚರಿಸುತ್ತಿದ್ದೇವೆ. ಭಾರತ ಹಲವು ವೈವಿಧ್ಯತೆಗಳಿಂದ ಸಮೃದ್ಧವಾಗಿರುವ ದೇಶ. ಆದರೆ ಈ ವೈವಿಧ್ಯತೆಯ ಜೊತೆ ಜೊತೆಗೆ ನಮ್ಮೆಲ್ಲರಲ್ಲೂ ಒಂದು ಸಮಾನತೆ ಇದೆ. ಈ ಸಮಾನತೆಯ ಸೂತ್ರವೇ ನಮ್ಮೆಲ್ಲರನ್ನು ಏಕತೆಯಲ್ಲಿ ಬಂಧಿಸುವುದರ ಮೂಲಕ ಏಕ್ ಭಾರತ್ ಶ್ರೇಷ್ಠ ಭಾರತ್ ಎಂಬ ಮನೋಭಾವದ ಜೊತೆ ಮುನ್ನಡೆಯಲು ಪ್ರೇರಣಾಶಕ್ತಿಯಾಗಿದೆ. ಭಾರತವು ತನ್ನಲ್ಲಿರುವ ಪರ್ವತಗಳು, ನದಿ, ಸರೋವರಗಳು, ಅರಣ್ಯಗಳು ಮತ್ತು ಅಲ್ಲಿ ವಾಸಿಸುವ ಜೀವ ವೈವಿಧ್ಯತೆಯಿಂದಾಗಿ ಅತ್ಯಂತ ಸುಂದರ ದೇಶವಾಗಿದೆ. ಪರಿಸರದ ಕುರಿತಾಗಿ ಹೊಸ ಹೊಸ ಸಮಸ್ಯೆಗಳು ಎದುರಾಗುತ್ತಿರುವ ಈ ಸಂದರ್ಭದಲ್ಲಿ ನಾವೆಲ್ಲರೂ ದೇಶದ ಈ ಸುಂದರ ಪರಿಸರವನ್ನು ಸಂರಕ್ಷಿಸಲು ದೃಢ ನಿಶ್ಚಯ ಮಾಡಬೇಕಿದೆ. ನೆಲ, ಜಲ ಮತ್ತು ಜೈವಿಕ ವೈವಿಧ್ಯತೆಗಳ ಸಂರಕ್ಷಣೆಯು ನಮ್ಮ ಮುಂದಿನ ಪೀಳಿಗೆಯತ್ತ ನಮ್ಮ ಆದ್ಯ ಕರ್ತವ್ಯವಾಗಿದೆ. ಪ್ರಕೃತಿಯನ್ನು ತಾಯಿಯಂತೆ ಪೂಜಿಸಿ ಗೌರವಿಸುವುದು ಭಾರತೀಯ ಸಂಸ್ಕೃತಿಯ ಅಭಿನ್ನ ಅಂಗವಾಗಿದೆ. ಭಾರತೀಯರು ತಮ್ಮ ಪಾರಂಪರಿಕ ಜೀವನ ಶೈಲಿಯ ಮೂಲಕ ಇಡೀ ವಿಶ್ವಕ್ಕೆ ಸರಿಯಾದ ದಾರಿ ತೋರಬಲ್ಲರು. ಇಂದು ಲೋಕಪ್ರಿಯವಾಗಿರುವ ಯೋಗ ಮತ್ತು ಆಯುರ್ವೇದಗಳು ವಿಶ್ವ ಸಮುದಾಯಕ್ಕೆ ಭಾರತವು ನೀಡಿರುವ ಅಮೂಲ್ಯ ಕೊಡುಗೆಯಾಗಿದೆ. ಇದರ ಜನಪ್ರಿಯತೆ ವಿಶ್ವದಾದ್ಯಂತ ನಿರಂತರವಾಗಿ ಹೆಚ್ಚುತ್ತಿದೆ. ಪ್ರಿಯ ಬಂಧುಗಳೇ, ನಮ್ಮ ಬಳಿ ಇರುವುದೆಲ್ಲವೂ ನಮ್ಮ ಮಾತೃಭೂಮಿಯ ಕೊಡುಗೆಯೇ ಆಗಿದೆ. ಆದ್ದರಿಂದ ದೇಶದ ಸುರಕ್ಷೆ, ಪ್ರಗತಿ ಮತ್ತು ಸಮೃದ್ಧಿಗಾಗಿ ಸರ್ವವನ್ನೂ ಸಮರ್ಪಣೆ ಮಾಡುವ ಸಂಕಲ್ಪ ಮಾಡಬೇಕಿದೆ. ಮಹಾನ್ ಭಾರತ ನಿರ್ಮಾಣದಲ್ಲಿಯೇ ನಮ್ಮ ಅಸ್ತಿತ್ವದ ಸಾರ್ಥಕತೆಯಿದೆ. ಕನ್ನಡ ಭಾಷೆಯ ಮೂಲಕ ಭಾರತೀಯ ಸಾಹಿತ್ಯವನ್ನು ಸಮೃದ್ಧಗೊಳಿಸಿರುವ ಮಹಾನ್ ರಾಷ್ಟ್ರವಾದಿ ಕವಿ ಕುವೆಂಪು ಹೀಗೆ ಹೇಳಿದ್ದಾರೆ: ನಾನು ಅಳಿವೆ, ನೀನು ಅಳಿವೆ, ನಮ್ಮ ಎಲುಬುಗಳ ಮೇಲೆ ಮೂಡುವುದು ಮೂಡುವುದು ನವಭಾರತದ ಲೀಲೆ. ಮಾತೃಭೂಮಿ ಮತ್ತು ದೇಶವಾಸಿಗಳ ಉತ್ಥಾನಕ್ಕಾಗಿ ಸರ್ವಸ್ವವನ್ನು ಅರ್ಪಿಸುವುದು ನಮ್ಮ ಆದರ್ಶವಾಗಬೇಕು ಎಂಬುದರ ಬಗ್ಗೆ ನಮ್ಮ ಕವಿಯ ಸ್ಪಷ್ಟ ಸಂದೇಶವಿದು. ಈ ಆದರ್ಶವನ್ನು ಪಾಲಿಸಲು ನಾನು ದೇಶದ ಯುವಜನತೆಗೆ, 2047 ಭಾರತದ ನಿರ್ಮಾತೃಗಳಿಗೆ ವಿಶೇಷವಾಗಿ ಆಹ್ವಾನ ನೀಡುತ್ತಿದ್ದೇನೆ. ಮುಕ್ತಾಯಕ್ಕೂ ಮುನ್ನ ದೇಶದ ಸಶಸ್ತ್ರ ಸೇನಾಪಡೆಗೆ, ವಿದೇಶಗಳಲ್ಲಿರುವ ಭಾರತೀಯ ರಾಯಭಾರಿಗಳಿಗೆ ಮತ್ತು ವಿಶ್ವದೆಲ್ಲೆಡೆ ವಾಸಿಸುತ್ತಾ ನಮ್ಮ ಮಾತೃಭೂಮಿಯ ಗೌರವವನ್ನು ಎತ್ತಿಹಿಡಿದಿರುವ ಎಲ್ಲ ಭಾರತೀಯರಿಗೆ ಈ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತಿದ್ದೇನೆ. ನಾನು ಎಲ್ಲ ದೇಶವಾಸಿಗಳಿಗೆ ಸುಖಕರವಾದ, ಮಂಗಳಕರವಾದ ಬಾಳ್ವೆಗಾಗಿ ಶುಭಕಾಮನೆಗಳನ್ನು ತಿಳಿಸುತ್ತೇನೆ. ಧನ್ಯವಾದಗಳು. ಜೈ ಹಿಂದ್. ಇದುವರೆಗೆ ಸ್ವಾತಂತ್ರ್ಯೋತ್ಸವದ ಮುನ್ನಾ ದಿನವಾದ ನಿನ್ನೆ ದೇಶದ ಜನತೆಗೆ ಗೌರವಾನ್ವಿತ ರಾಷ್ಟ್ರಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು ನೀಡಿದ ಸಂದೇಶದ ಕನ್ನಡ ಅವತರಣಿಕೆಯ ಮರುಪ್ರಸಾರ ಕೇಳಿದಿರಿ. ಈ ವರ್ಷ ನಮ್ ವೆಡ್ಡಿಂಗ್ ಆನಿವರ್ಸರಿಗೆ ಏನ್ ಮಾಡೋಣ? ಈ ಸಲ ನಮ್ಮ ಅಂಗಾಂಗಗಳನ್ನೇ ದಾನ ಮಾಡೋದಾಗಿ ಪ್ರತಿಜ್ಞೆ ಮಾಡೋಣ ಅಂತಿದ್ದೀನಿ. ಏನಂತೀಯ ಚಿನ್ನ? ಏನಂದ್ರಿ? ಬದುಕಿದಾಗ್ಲೇ ಈ ಪುಣ್ಯದ ಕೆಲಸ ಮಾಡೋಣ ಅಂತ ಸಂಕಲ್ಪ ಮಾಡಿದ್ದೀನಿ. ನೀನು ನನ್ ಜೊತೆ ಇರ್ತೀಯಲ್ಲ? ನಾನು ಇದನ್ನೇ ಯೋಚನೆ ಮಾಡಿದ್ದೆ ಕಣ್ರಿ. ಸತ್ತೋದ್ಮೇಲೆ ನಮ್ಮ ಈ ಅತ್ಯಮೂಲ್ಯವಾದ ಅಂಗಾಂಗಗಳು ಎಷ್ಟೊಂದು ಜನರಿಗೆ ಮರುಜೀವ ಕೊಡುತ್ತೆ. ಹೌದು, ಇಬ್ರು ಜೊತೆಯಾಗಿ ಸಂಕಲ್ಪ ಮಾಡೋಣ. ಇಂದೇ ಅಂಗಾಂಗ ದಾನ ಮಾಡುವ ಸಂಕಲ್ಪ ಮಾಡಿ. ಹೆಚ್ಚಿನ ಮಾಹಿತಿಗೆ SOTTO ಕರ್ನಾಟಕ 9845006768 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆತ್ಮನಿರ್ಭರ ಭಾರತ ಅಭಿಯಾನ. ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣ ಉದ್ದಿಮೆಗಳ ಔಪಚಾರೀಕರಣ ಯೋಜನೆಯಡಿ ಹೊಸ ಕಿರು ಆಹಾರ ಸಂಸ್ಕರಣ ಉದ್ದಿಮೆ ಪ್ರಾರಂಭಿಸಲು ಹಾಗೂ ಹಾಲಿ ಇರುವ ಕಿರು ಆಹಾರ ಸಂಸ್ಕರಣೆ ಉದ್ದಿಮೆಗಳನ್ನು ವಿಸ್ತರಿಸಲು ಸುವರ್ಣಾವಕಾಶ. ವೈಯಕ್ತಿಕ ಉದ್ದಿಮೆದಾರರಿಗೆ ಹಾಗೂ ಗುಂಪುಗಳಿಗೆ ಅರ್ಹ ಯೋಜನಾ ವೆಚ್ಚದ ಶೇಕಡ 35% ಮೌಲ್ಯದ ಸಾಲ ಸಂಪರ್ಕಿಸುವ ಸಹಾಯಧನ, ಜೊತೆಗೆ ಹೆಚ್ಚುವರಿಯಾಗಿ ರಾಜ್ಯ ಸರ್ಕಾರದ ಶೇಕಡ 15% ಸಹಾಯಧನ, ಗರಿಷ್ಠ ₹15,00,000 ಸಹಾಯಧನ ಪಡೆಯಲು ಅವಕಾಶ. ಅರ್ಹ ಫಲಾನುಭವಿಗಳು ಮಾಲೀಕತ್ವದ ಉದ್ದಿಮೆಗಳು, ಪಾಲುದಾರಿಕೆ ಉದ್ದಿಮೆಗಳು, ರೈತ ಉತ್ಪಾದಕ ಸಂಸ್ಥೆಗಳು, ಸಹಕಾರಿಗಳು, ಸ್ವಸಹಾಯ ಸಂಘಗಳು ಹಾಗೂ ಖಾಸಗಿ ಕಂಪನಿಗಳು, ಸ್ವಸಹಾಯ ಸಂಘಗಳ ಸದಸ್ಯರಿಗೆ ಕಾರ್ಯನಿರ್ವಹಣಾ ಬಂಡವಾಳ ಹಾಗೂ ಸಣ್ಣ ಪರಿಕರಗಳನ್ನು ಖರೀದಿಸಲು ಗರಿಷ್ಠ ₹40,000. ಸಾಮಾನ್ಯ ಮೂಲಭೂತ ಸೌಕರ್ಯ ಸ್ಥಾಪನೆಗೆ ಶೇಕಡ 35% ಸಾಲ ಸಂಪರ್ಕಿತ ಸಹಾಯಧನ, ಗರಿಷ್ಠ ಯೋಜನಾ ವೆಚ್ಚ ₹10,00,000 ಹಾಗೂ ಗರಿಷ್ಠ ಸಹಾಯಧನ ₹3,00,000. ಬ್ರ್ಯಾಂಡಿಂಗ್ ಹಾಗೂ ಮಾರುಕಟ್ಟೆ ಬೆಂಬಲಿಸಲು ಯೋಜನಾ ವೆಚ್ಚದ ಶೇಕಡ 50% ಸಹಾಯಧನ. ಹೆಚ್ಚಿನ ಮಾಹಿತಿಗಾಗಿ ಆಯಾ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಿ. ಪ್ರಕಟಣೆ: ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣ ಹಾಗೂ ರಫ್ತು ನಿಗಮ ನಿಯಮಿತ, ಬೆಂಗಳೂರು. ರೈತ ಮಿತ್ರರೇ, ಈಗ ದೇಶಭಕ್ತಿ ಗೀತೆಗಳನ್ನು ಕೇಳೋಣ. ಮಣ್ಣು ನಮ್ಮದು, ಈ ಗಾಳಿ ನಮ್ಮದು, ಕಲಕಲನೆ ಹರಿಯುತ್ತಿದ ನೀರು ನಮ್ಮದು. ಕಲ ಕಲನೆ ಹರಿಯುತ್ತಿದ ನೀರು ನಮ್ಮದು. ಕಣ ಕಣಗಳು ಪಾರತೀಯ ರಕ್ತ ನಮ್ಮದು, ನಮ್ಮದು ನಮ್ಮದು ಈ ಮಣ್ಣು ನಮ್ಮದು. ಕಾಯುವ ಹಿಮಾಲಯವೇ ತಂದೆ ಸಮಾನ, ಗಂಗೆ ತುಂಗೆ ಕಾವೇರಿಯು ತಾಯಿ ಸಮಾನ. ನಮ್ಮ ಕಾಯುವ ಹಿಮಾಲಯವೇ ತಂದೆ ಸಮಾನ, ತಂದೆ ಸಮಾನ. ಗಂಗೆ ತುಂಗೆ ಕಾವೇರಿಯು ತಾಯಿ ಸಮಾನ, ತಾಯಿ ಸಮಾನ. ಈ ದೇಶದ ಜನರಲ್ಲಿ ನಾಡಿನ ಹೃದಯವರು ದೈವ ಸನ್ನಿಧಾನ, ದೈವ ಸನ್ನಿಧಾನ. ಈ ಮಣ್ಣು ನಮ್ಮದು, ಈ ಗಾಳಿ ನಮ್ಮದು, ಕಲ ಕಲನೆ ಹರಿಯುತ್ತಿದ ನೀರು ನಮ್ಮದು. ಕಣ ಕಣಗಳು ಭಾರತೀಯ ರಕ್ತ ನಮ್ಮದು, ನಮ್ಮದು ನಮ್ಮದು ಅಜಂತೋರ ಹಳೆ ಬೀಡು ಬೇರೂರ ಶಿಲೆಗಳಿಗೂ ಕಲೆಯಾಗದ ಇಂದು ಬುದ್ಧ ಜೈನ ಕ್ರಿಸ್ತ ಮುಸಲ್ಮಾನ ಧರ್ಮಗಳ ಮಹಾಸಾಗರ, ಇಂದು ಬುದ್ಧ ಜೈನ ಕ್ರಿಸ್ತ ಮುಸಲ್ಮಾನ ಧರ್ಮಗಳ ಮಹಾಸಾಗರ. ನಡೆದು ಹೋದ ಚರಿತೆಯೋ ನಾಳೆ ಎನ್ನುವ ಕವಿತೆಯೋ, ನಾಡ ಎನ್ನುವ ಕವಿತೆಯು ಈ ನಾಡ ಮಣ್ಣಿನಲ್ಲಿದೆ. ಜೀವನ ಸಾರ, ಜೀವನ ಸಾರ ಈ ಮಣ್ಣು ನಮ್ಮದು, ಈ ಗಾಳಿ ನಮ್ಮದು, ಕಲ ಕಲನೆ ಹರಿಯುತ್ತಿದ ನೀರು ನಮ್ಮದು, ಕಣ ಕಣದಲು ಭಾರತೀಯ ರಕ್ತ ನಮ್ಮದು, ನಮ್ಮದು ನಮ್ಮದು ಈ ಮಣ್ಣು ನಮ್ಮದು. ತಂಗಾಳಿಗೆ ತಲೆಯದು ಗೋಪೈರಿನ ಹಾಡು, ತಂಗಾಳಿಗೆ ತಲೆಯದು ಪೈರಿನ ಹಾಡು, ಪೈರಿನ ಹಾಡು. ಆಹಾರಿಗೆ ತಾಳ ಕೊಡುವ ಯಂತ್ರದ ಜಾಡು, ಯಂತ್ರದ ಜಾಡು, ಯಂತ್ರದ ಜಾಡು, ಯಂತ್ರದ ಜಾಡು. ವಿಜ್ಞಾನವು ಅಜ್ಞಾನವ ಗೆಲ್ಲುವ ಹಾಡು, ವಿಜ್ಞಾನವು ಅಜ್ಞಾನವ ಗೆಲ್ಲುವ ಹಾಡು. ಹೊಸ ಭಾರತ ನಿರ್ಮಾಣವು ಸಾಗಿದೆ ನೋಡು, ಸಾಗಿದೆ ನೋಡು. ಈ ಮಣ್ಣು ನಮ್ಮದು, ಈ ಗಾಳಿ ನಮ್ಮದು, ಕಲ ಕಲನೆ ಹರಿಯುತ್ತಿರ ನೀರು ನಮ್ಮದು. ಕಣ ಕಣಗಳು ಭಾರತೀಯ ರಕ್ತ ನಮ್ಮದು ನಮ್ಮದು ನಮ್ಮದು. ಈ ಮಣ್ಣು ನಮ್ಮದು, ಈ ಗಾಳಿ ನಮ್ಮದು, ಈ ಮಣ್ಣು ನಮ್ಮದು. ಬಾಲ್ಯ ವಿವಾಹ ಬೇಡವೇ ಬೇಡ, ಬೇಡವೇ ಬೇಡ. ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2006 ಅನ್ವಯ 18 ವರ್ಷದೊಳಗಿನ ಹೆಣ್ಣು ಮತ್ತು 21 ವರ್ಷದೊಳಗಿನ ಗಂಡಿನ ಮದುವೆ ಮಾಡಿದರೆ ಮದುವೆ ಗಂಡಿಗೆ, ಪೋಷಕರಿಗೆ, ಬೆಂಬಲ ನೀಡಿದವರಿಗೆ, ಭಾಗವಹಿಸಿದವರಿಗೆ 1,00,000 ರೂಪಾಯಿವರೆಗೆ ದಂಡ ಹಾಗೂ ಗರಿಷ್ಠ 2 ವರ್ಷದವರೆಗೆ ಜೈಲು ಶಿಕ್ಷೆ ಖಚಿತ. ಈ ಬಗ್ಗೆ ದೂರು ನೀಡಲು ಚೈಲ್ಡ್ ಲೈನ್ 1098 ಉಚಿತ ಕರೆ ಮಾಡಿ. ನೆನಪಿಡಿ, ಬಾಲ್ಯ ವಿವಾಹವನ್ನು ನಿಷೇಧಿಸಲಾಗಿದೆ. ಸಾರ್ವಜನಿಕರ ಮಾಹಿತಿಗಾಗಿ ಇದು ರೀಡ್ಸ್ ಸಂಸ್ಥೆ, ಸರ್ ಎಂವಿ ನಗರ, ಕಪಗಲ್ ರಸ್ತೆ, ಬಳ್ಳಾರಿ ಇವರ ಪ್ರಕಟಣೆ. Come and be a part of the organic revolution that has illuminated the lives of thousands of farmers and converted 1 lakh hectares of arable land into organic farms. Mission Organic Value Chain Development for Northeastern region. Farmers happy, people healthy. ನೋಡ್ರಪ್ಪ, ಅವನು ಇದ್ರು ಕೋಟಿ ಸತ್ರು ಕೋಟಿ ಅಂತಾರೆ, ಹಂಗೆ ನಾವು ಕೂಡ ಯಾಕಾಗ್ಬಾರ್ದಲ್ಲ? ಅದ್ ಹೆಂಗಾಯ್ತದ ಅಧ್ಯಕ್ಷರೇ? ನಮ್ ದೇಹದ ಪ್ರತಿ ಅಂಗಾಂಗೂ ಅತಿ ಅಮೂಲ್ಯ. ನಾವು ಸತ್ ಮೇಲೆ ಇವೆಲ್ಲ ಮಣ್ಣು ಬೂದಿ ಆಗ್ಬದ್ಲು ನಮ್ಮ ಅಂಗಾಂಗಗಳು ಒಂದಿಷ್ಟು ಜನಕ್ಕೆ ಮರುಜೀವ ಕೊಡುತ್ತೆ ಅಂತಾದ್ರೆ ನಾವೆಲ್ಲ ಅಂಗಾಂಗ ದಾನ ಮಾಡೋಣ. ನಾವು ನಮ್ ದೇಹದ ಅಂಗಾಂಗಗಳನ್ನ ದಾನ ಮಾಡುವ ಪ್ರತಿಜ್ಞೆ ಇವತ್ತೇ ಮಾಡೋಣ ಕಣ್ರಲ್ಲ. ಇಂದೇ ಅಂಗಾಂಗ ದಾನ ಮಾಡುವ ಸಂಕಲ್ಪ ಮಾಡಿ. ಹೆಚ್ಚಿನ ಮಾಹಿತಿಗೆ SOTTO ಕರ್ನಾಟಕ 9845006768 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಎಚ್ಐವಿ ಏಡ್ಸ್ ನಿಯಂತ್ರಣ ಮತ್ತು ತಡೆ ಕಾಯ್ದೆ 2017 ರಾಜ್ಯಾದ್ಯಂತ ಜಾರಿಯಾಗಿ ಓಂಬಡ್ಸ್ಮನ್ ಅವರನ್ನು ನೇಮಿಸಲಾಗಿದೆ. ರಾಜ್ಯದಲ್ಲಿರುವ ಎಲ್ಲ ಸಂಸ್ಥೆಗಳ ಹಾಗೂ ಇಲಾಖೆಗಳಡಿಯಲ್ಲಿ ಕಳಂಕ ಮತ್ತು ತಾರತಮ್ಯ ನಿವಾರಣೆಗಾಗಿ ದೂರು ಅಧಿಕಾರಿಗಳನ್ನು ನೇಮಿಸಲು ಕ್ರಮ ಕೈಗೊಳ್ಳಲಾಗಿದೆ. ಆರೋಗ್ಯ ವ್ಯವಸ್ಥೆ ಇರುವ ಸಂಸ್ಥೆಗಳ ಅಡಿಯಲ್ಲಿ 20ಕ್ಕಿಂತ ಹೆಚ್ಚು ಹಾಗೂ ಇತರೆ ಸಂಸ್ಥೆ ಕಾರ್ಖಾನೆಗಳಲ್ಲಿ 100ಕ್ಕಿಂತ ಹೆಚ್ಚು ಅಧಿಕಾರಿ ಸಿಬ್ಬಂದಿಗಳಿದ್ದರೆ ಒಬ್ಬರು ದೂರು ಅಧಿಕಾರಿಯನ್ನು ನೇಮಿಸುವುದು ಕಡ್ಡಾಯ. ಹೆಚ್ಚಿನ ಮಾಹಿತಿಗೆ 9448 4695 ಅಥವಾ ಉಚಿತ ಸಹಾಯವಾಣಿ 1097 ಕರೆ ಮಾಡಿ. ಪ್ರಕಟಣೆ ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ. ಬರಡಾಗೆ ಮಡಿದವರ ಉಸಿರು ನಿನ್ನಡಲ ಬ ಸಂಪ್ರದಟ್ಟಣೆಯ ವಿಸ್ತೃತದ ಗಂಧ ಕೋಟಿ ಜನಮನವೇ ವೇದಿಕೆಯು ವೈಜಯಂತಿ ಗಣತಂತ್ರದಟ್ಟಣೆಯ ವಿಸ್ತೃತದ ಗಂಧ ಕೋಟಿ ಜನಮನವೇ ವೇದಿಕೆಯು ವೈಜಯಂತಿ ಸಕಲ ಸೌಹಾರ್ದ ಸಮಬಾಳು ನಿನ್ನ ಗುಡಿ ಸತ್ಯ ಸೂರ್ಯನ ತೇಜ ನಿನದಾಯ್ತು ಪ್ರಣತಿ ಬೆಳಗುತ್ತಿರು ಬೆಳಗುತ್ತಿರು ಬೆಳಗುತ್ತಿರು ಬೆಳಕೆ ಬೆಳಗುತ್ತಿರು ಭಾರತದ ಬಿಡುಗಡೆಯ ಬೆಳಕೆ ಲೈಫ್ ಇಸ್ ಅಬೌಟ್ ಟು ಚೇಂಜ್ ಎ ನೋ ಮೋರ್ 8 ಗಂಟೆ ನಿದ್ದೆ ನೋ ಮೋರ್ ಲೇಟ್ ನೈಟ್ ಮೂವೀಸ್ ನೋ ಮೋರ್ ಪಾರ್ಟೀಸ್ ವಿತ್ ಫ್ರೆಂಡ್ಸ್ ನೀನು ಸರಿಯಾಗಿ ಹೇಳಿದೆ ಇದರ ಫ್ಯೂಚರ್ ಗಾಗಿ ಇನ್ನು ನೋ ಮೋರ್ ಹಾಲಿಡೇಸ್ ನೋ ಮೋರ್ ಶಾಪಿಂಗ್ ಮತ್ತೆ ನೋ ಮೋರ್ ದುಂದು ವೆಚ್ಚ ಆದ್ರೆ ಇದರ ಫ್ಯೂಚರ್ ಆಲ್ರೆಡಿ ಸೆಕ್ಯೂರ್ ಇದ್ದಿದ್ರೆ ರಿಯಲಿ ಅದು ಡ್ಯಾಡಿ ಆಗಿದ್ಯಾ ದೇವದಾಸ್ ಅಲ್ಲ ಎಲ್ಲವನ್ನು ಬಿಡ್ತೀನಿ ಹಾಲಿಡೇ ಬಿಟ್ಬಿಡ್ತೀನಿ ಸ್ಮಾರ್ಟ್ ಜನರ ಪ್ರಯಾರಿಟಿ ಕ್ಲಿಯರ್ ಇದೆ ಉಳಿದದ್ದೆಲ್ಲವೂ ಆಮೇಲೆ ಕ್ಯೂಟ್ ನೆಂಟರಿಗಿಂತ ಮೊದಲು LIC ತಿರುಗುತ್ತಿತ್ತು ಭೂಮಂಡಲ ತಿರುಗುತ್ತಿತ್ತು ಕೆಳಗಲ್ಲೋ ಒಂದೆಡೆ